ಮಾಡೋದು ಇದೆಲ್ಲ ತುಂಬಾನೇ ಇತ್ತು. ಹುರುಳಿ, ರಾಗಿ, ಸಜ್ಜೆ, ನವಣೆ ಇದೆಲ್ಲ ಹಾಕ್ತಾ ಇದ್ದದನ್ನ ನೋಡಿದ್ದೆ ನಾನು. ಹಾಗೆ ನಾನು 10ನೇ ತರಗತಿಗೆ ಬಂದಾಗ ಬಲದಂಡೆ ನಾಲೆ ನೀರು ಬಂದ ಮೇಲೆ ನಾವು ಗದ್ದೆ ಮಾಡೋದಕ್ಕೆ ಸಹಾಯ ಮಾಡಿ ಅದನ್ನೆಲ್ಲ ಉಳುಮೆ ಮಾಡಿ ನಾನು ಕೂಡ ಅಲ್ಲಿ ಉಳುಮೆಯನ್ನ ಮಾಡಿ ಗದ್ದೆಯನ್ನ ಹಸನ ಮಾಡಿಸಿ ಅಲ್ಲಿಂದ ಈಚೆಗೆ ನಾವು ಭತ್ತ ಬೆಳೆಯೋದಕ್ಕೆ ಶುರು ಮಾಡಿದ್ದು. ತಂದೆಯವರು ಕಾಲದಲ್ಲೇ ನೀರಾವರಿ ಆಗ್ಬಿಡ್ತಲ್ವಾ? ನಾನು 7ನೇ ತರಗತಿಗೆ ಬಂದಾಗ ನೀರಾವರಿ ಬಂದಿದ್ದಲ್ವಾ, ಹಾಗಾಗಿ ತಂದೆಯವರ ಅನುಭವ ಮತ್ತೆ ಹಾಗೂ ಉಳುಮೆ ಅವರು ಬೆಳೀತಿದ್ದಂತ ಬೆಳೆ ಎಲ್ಲ ನೋಡ್ತಾ ಇದ್ದೆ. ಹಾಗೆ ಅಲ್ಲಿಂದ ಆಚೆಗೆ ನಮ್ಗೆ ಊಟಕ್ಕೂ ಕೂಡ ಅಕ್ಕಿ ಅನ್ನ ಇರಲಿಲ್ಲ. ಮಕ್ಕಳಿಗೆ ನವಣೆ ಅನ್ನನೇ ಮಾಡಿ ಕೊಡ್ತಾ ಇದ್ರು. ಅವಾಗ ಭತ್ತ ಸಿಕ್ಕಿದ್ರೆ ಆ ಕಡೆ ಬೇರೆ ಕಡೆ ಎಲ್ಲಾದ್ರೂ ತಂದು ಮಾಡಿ ಕೊಡ್ತಾ ಇದ್ರು ಮಕ್ಕಳಿಗೆಲ್ಲ. ಅದು ನಮ್ಗೆ ಅನ್ನ ಅಂದ್ರೆ ತುಂಬಾನೇ ಇಷ್ಟ ಆಗ್ತಿತ್ತು ಅವಾಗ. ಅಂದ್ರೆ ಮಕ್ಕಳಿಗೆ ಮಾಡಿದ್ ಸ್ವಲ್ಪ ಸಿಕ್ತಿತ್ತಲ್ಲ, ಹಾಗಾಗಿ ಕಷ್ಟ ಅನ್ನೋದು ಗೊತ್ತಿತ್ತಲ್ಲ. ಅಲ್ಲಿಂದ ಈಚೆಗೆ ಮುಂದಕ್ಕೆ ಭತ್ತ ಬೆಳೆಯಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಎಲ್ಲ ಬರ ಪರಿಹಾರ ಜೀವನ ಸುಧಾರಿಸ್ತಾ ಬರ್ತಿದ್ದೇನೆ, ನೋಡ್ತಾ ಇದ್ದೆ ನಾನು. ಹಂತವಾಗಿ ಒಂದಷ್ಟು ಸುಧಾರಣೆ ಆಗ್ತಾ ಆಯ್ತು. ನೀವು ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ನಿಮ್ಮ ಜಮೀನಿನ ಪರಿಸ್ಥಿತಿ ಹೇಗಿತ್ತು, ನೀವು ಹೆಂಗೆ ಬದಲಾವಣೆ ಮಾಡ್ಕೊಂಡ್ರಿ? ನಮ್ಮ ಜಮೀನಿನಲ್ಲಿ ನೀರ ಇರ್ಲಿಲ್ಲ ಸರ್. 20 ತೆಂಗಿನ ಗಿಡ ಇತ್ತು, ನಾನು ಚಿಕ್ಕದ್ರಿಂದ ನೀರು ಹಾಕ್ತಾ ಇದ್ದೆ ಅದಕ್ಕೆ. ಆ 20 ತೆಂಗಿನ ಗಿಡದೊಳಗೆ ನಾನು ಏನ್ ಮಾಡ್ಬೇಕು, ಮತ್ತೆ ಇದನ್ನ ಉಳೋದ್ ಬೇಡ, ಮತ್ತೆ ಎತ್ತಿನಲ್ಲಿ ಉಳೋದಕ್ಕೂ ಕಷ್ಟ ಆಗ್ತಿದೆ, ಮತ್ತೆ ನೆರಳಲ್ಲಿ ಇದು ಬೆಳೆ ಬರಲ್ಲ ಅಂತ ಹೇಳಿದು. ಇದಕ್ಕೇನೆ ನಾನು ಬೋರಲ್ಲಿ ನೀರು ಒತ್ತಿ ಒತ್ತಿ ಗಿಡಗಳೆಲ್ಲ ಹಾಕ್ತಾ ಬಂದೆ. ಒಂದು ಮೆಣಸಿನ ಬಳ್ಳಿ ಬೇರೆಯವ್ರ ತೋಟದಲ್ಲಿ ಒಂದು ಗೇಣು ಸಿಕ್ಕಿತ್ತು, ಅದನ್ನೇ ಬೆಳೆದು ಕಾಪಾಡಿ 3ನೇ ವರ್ಷಕ್ಕೆ ನನಗೆ ಒಂದು 2 ಕೆಜಿ ಮೆಣಸು ಸಿಕ್ತು. ಅದೇ ಬಳ್ಳಿನ ಈಗ 20 ಬಳ್ಳಿಯಾಗಿ ಅದನ್ನ ಮಾರ್ಪಾಡು ಮಾಡ್ಕೊಂಡಿದ್ದೀನಿ. ಬೇರೆ ಎಲ್ಲೂ ತಂದಿದ್ದಲ್ಲ, ನಿಮ್ಮ ಜಮೀನಲ್ಲೇ ಅಭಿವೃದ್ಧಿ ಮಾಡ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಇಲ್ಲಿ ಅಧ್ಯಯನ ಪ್ರವಾಸ ಹೋದಾಗ ಎಲೆಂಬುಗಳು, ಮತ್ತೆ ಏಲಕ್ಕಿ, ಜಾಯಿಕಾಯಿ, ಹಲಸು, ಮತ್ತೆ ಬೆಣ್ಣೆಹಣ್ಣಿನ ಗಿಡ, ಚಕ್ರಮುನಿ ಸೊಪ್ಪು, ಅದು ಕೂಡ ಅದೇ ಡೆವಲಪ್ ಮಾಡ್ಕೊಂಡು ಈಗ ಕಟಿಂಗ್ ಗಿಡ ತರ ದೊಡ್ಡದಾಗಿ ಬೆಳೆದು ಅದನ್ನ ಸಂತೆಯಲ್ಲಿ ಕೂಡ ತಂದು ವ್ಯಾಪಾರನ ಮಾಡೋಕಷ್ಟು ಬೆಳ್ಕೊಂಡಿದೀವಿ ಇವಾಗ. ಸಾಕಷ್ಟು ಅದರಲ್ಲಿ ಆರೋಗ್ಯ ತುಂಬಾ ಇದೆ ಅಂತೇಳಿ ಗೊತ್ತಾಯ್ತು. ಸಾರ್ವಜನಿಕರಿಗೆ ಇದು ಮನವರಿಕೆ ಆಗ್ತಾ ಆಗ್ತಾ ಹೆಚ್ಚಿನ ರೀತಿಯಲ್ಲಿ ಇದನ್ನ ತಗೊಳ್ಳಿ ಅಥವಾ ಬೆಳ್ಕೊಳ್ಳಿ ಅನ್ನೋ ರೀತಿನಲ್ಲಿ ನಮ್ಮ ಮನೆಗೆ 5-6 ಸಂಘದವರು ಒಟ್ಟಿಗೆ ಅಧ್ಯಯನ ಪ್ರವಾಸಕ್ಕೆ ನಮ್ಮ ತೋಟಕ್ಕೆ ಬಂದಾಗ ಅವ್ರಿಗೆಲ್ಲರಿಗೂ ಒಂದೊಂದು ಆ ಕಡ್ಡಿಯನ್ನ ಕೊಡ್ತಾ ಇದ್ದೆ. ಹೀಗೆ ಎಲ್ಲನೂ ಆ ತೋಟದಲ್ಲಿ ಇಂಪ್ರೂವ್ ಮಾಡ್ಕೊಂಡು ಹೀಗೆ ಜೇನು ಕೂಡ ಸಾಕಾಣಿಕೆ ಮಾಡಿದ್ದೇನೆ. ಅಲ್ಲಿ ಜೇನು ಪರಾಗಸ್ಪರ್ಶಕ್ಕೆ ತುಪ್ಪವನ್ನು ತೆಗೆದು ಮತ್ತೆ ಹುಳುಗಳಿಗೆ ಡಿಸ್ಟರ್ಬ್ ಮಾಡೋದು ಕಷ್ಟ ಆಗ್ತಿತ್ತು, ಒಂದ್ ಸ್ವಲ್ಪ ತರಬೇತಿ ಆಗ್ಬೇಕು. ಈಗ ಸದ್ಯವಾಗಿ ಪರಾಗಸ್ಪರ್ಶಕ್ಕೆ ಜೇನನ್ನ ಇಟ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಇಳುವರಿ ಬರ್ತಾ ಇದೆ. ಹೀಗೆ ತರಕಾರಿಗಳನ್ನ ನಮ್ಮ ತೋಟದಲ್ಲಿ ಒಂದು ದಿನಕ್ಕಾಗುವಷ್ಟು ನಮಗೆ ತರಕಾರಿ ತೋಟಕ್ಕೂ ಅದ್ರ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನ ನಾನು ಮಾಡಿಕೊಂಡು ಮುಂದೆ ತಂದಿದ್ದೇನೆ. ತಾವು ಕೃಷಿ ಇಲಾಖೆಯಲ್ಲಿ ಸಹಾಯಕರಾಗಿ ಅನುವುಗಾರರಾಗಿ ಕೆಲಸ ಮಾಡಿದ್ದೆ ಅಂತ ಹೇಳಿದ್ರಿ, ಎಷ್ಟು ವರ್ಷಗಳ ಕಾಲ ಮಾಡಿದ್ರಿ, ಮತ್ತೆ ಅಲ್ಲಿ ಅನುಭವಗಳು ಹೇಗಿತ್ತು? ಸಾವಯವ ಗ್ರಾಮವನ್ನ ಸರ್ಕಾರದಲ್ಲಿ ನಮ್ಮ ಗ್ರಾಮಕ್ಕೆ ಕೊಟ್ಟಾಗ ನಾನು ಅನುಗಾರನಾಗಿ ಅಲ್ಲಿ 3 ವರ್ಷ ಕೆಲಸ ಮಾಡಿದ್ದೀನಿ ಸರ್. 3 ವರ್ಷ ಮಾಡಿದ ನಂತರ ಅನುಭವದ ಮೇಲೆ ಮತ್ತೆ ಪುನಃ ಸೀಲ್ ಬಯೋಟೆಕ್ ಕಂಪನಿಯವರು ನನಗೆ ಪುನಃ ಸಾವಯವ ಇದನ್ನ ಮಾಡಿಕೊಂಡು ರೈತರಿಗೆ ತರಬೇತಿ ಕೊಡೋದನ್ನ ಕೆಲವು ಗ್ರಾಮಗಳಿಗೆ ಹೋಗಿ ಹೋಗಿ ರೈತರಿಗೆ ತರಬೇತಿ ಕೊಡೋದನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಏನೆಲ್ಲ ತಿಳ್ಕೊಳಕ್ ಸಾಧ್ಯ ಆಯ್ತು ಆ ಸಂದರ್ಭದಲ್ಲಿ? ಆ ಸಂದರ್ಭದಲ್ಲಿ ಸಾವಯವದಿಂದ ನಮಗೆ ಆರೋಗ್ಯಕ್ಕೆ ಒಂದು ಶಕ್ತಿಯನ್ನ ಅದರಿಂದ ನಮಗೆ ಆಗುವಂತ ಅನುಕೂಲಗಳನ್ನು ಎಷ್ಟೋ ಕಾಯಿಲೆಗಳನ್ನ ನಿಯಂತ್ರಣ ಮಾಡುವಂತ ಶಕ್ತಿ ಅದರಲ್ಲಿ ಸಿಗುತ್ತೆ ಅನ್ನೋದನ್ನ 100ಕ್ಕೆ 100 ನಾವು ತಿಳ್ಕೊಂಡೆ ಸರ್. ಬೇರೆಯವ್ರಿಗೆ ತಾವು ಹೇಳಿ ಮಾಡಿ ಸಾವಯವ ಮಾಡೋ ತರದಲ್ಲಿ ಮಾಡ್ತಾ ಇದ್ರ ಆ ಸಂದರ್ಭದಲ್ಲಿ? ಆ ಸಂದರ್ಭದಲ್ಲಿ ರೈತರಿಗೆ ತರಬೇತಿ ಕೊಡುವ ಉದ್ದೇಶನೇ ಅದು. ಸಾವಯವ ನೀವು ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ, ಮತ್ತೆ ಈ ಕಾಯಿಲೆಗಳು ಬಂದ ಮೇಲೆ ನಾವು ಅದನ್ನ ಸುಧಾರಿಸೋದು ಕಷ್ಟ, ಪ್ರಾರಂಭದಲ್ಲೇ ನೀವು ಶುರು ಮಾಡ್ಕೊಳ್ಳಿ ಅಂತೇಳಿ ಈಗಲೂ ಕೂಡ ಹಳ್ಳಿಗೆ ಕರೆಸ್ತಾರೆ. ಅಲ್ಲಿ ಕೂಡ ಇದೇ ವಿಚಾರಗಳನ್ನ ತರಬೇತಿ ಕೊಟ್ಟು ಬರ್ತೇನೆ ಸರ್. ಈಗ ನಿಮಗೆ ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಸಾವಯವ ಕೃಷಿ ಯಾಕೆ ಮಾಡಬೇಕು ಅನ್ನಿಸ್ತು ಅಂದ್ರೆ ಆರೋಗ್ಯನೇ ನಮಗೆ ಭಾಗ್ಯ, ಆರೋಗ್ಯಕ್ಕೋಸ್ಕರನೇ ನಾವು ಸಾವಯವ ಮಾಡಲೇಬೇಕು ಅನ್ನೋ ಒಂದು ಇದು ಬಂತು. ಅದು ತಾವು ಬೇರೆ ಬೇರೆ ಕಡೆಯಿಂದ ಕಲ್ತಿದ್ದು ನೋಡಿದ್ದು ಕಾರಣಕ್ಕಾಗಿ ಅನುಭವವನ್ನು ಮಾಡಿದ್ರಿ. ಈ ಸಾವಯವ ಕೃಷಿಯನ್ನ ನೀವು ಹೇಗೆ ಪ್ರಾರಂಭ ಮಾಡಿದ್ರಿ ಗುರುರಾಜ್? ಸಾವಯವ ಕೃಷಿಯನ್ನ ನಾನು ನಮ್ಮ ಮನೆಯಲ್ಲಿ ಹಸು ಸಗಣಿ ಮತ್ತೆ ಇದು ಕೃಷಿ ಇಲಾಖೆನಲ್ಲಿ ಈ ಎರೆ ತೊಟ್ಟಿಯನ್ನ ನೀವು ಉಚಿತವಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ನಮಗೆ ಅದನ್ನ ನೆರವು ಕೊಟ್ಟರು. ಈ ಎರೆ ತೊಟ್ಟಿಯನ್ನ ಮಾಡಿದ್ರೆ ಎರೆ ಹುಳುವಿನಿಂದ ಸಸ್ಯಗಳಿಗೆ ಗೊಬ್ಬರ ಹೇಗೆ ತಯಾರಾಗ್ತದೆ, ಅದರಿಂದ ಅನುಕೂಲ ಏನು, ಅದರಲ್ಲಿರುವಂತ ಕಾಂಪೋಸ್ಟ್ಗಳು ಎಷ್ಟಿದೆ, ಅದು ಎಷ್ಟು ಪ್ರಮಾಣದಲ್ಲಿ ಸಸ್ಯಗಳಿಗೆ ಸಿಗುತ್ತೆ, ಇದಕ್ಕಿಂತ ಬೇರೆ ಕಾಂಪೋಸ್ಟ್ ಅಥವಾ ಮೆನ್ಯೂರ್ ಗೊಬ್ಬರನ ಬಳಸೋದ್ರಿಂದ ಎಷ್ಟು ಲಾಸ್ ಇದೆ, ಇದರಿಂದ ಲಾಭ ಎಷ್ಟಿದೆ ತಿಳ್ಕೊಂಡು ಅದು ಸಾವಯವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಒಂದು 10-11 ಗುಂಟೆ ಇಲ್ಲಿ ಸಂಪೂರ್ಣವಾಗಿ ಸಾವಯವದಲ್ಲಿ ಮಾಡ್ತಾ ಇದ್ದೀರಿ, ಮತ್ತೆ ಸಂಪೂರ್ಣವಾಗಿ ಅಲ್ಲಿ ಮನೆಗೆ ಏನ್ ಬೇಕೋ ಆ ತರದ ತರಕಾರಿಗಳನ್ನ ಮತ್ತೆ ಸಾಂಬಾರ ಪದಾರ್ಥಗಳನ್ನ ನೀವು ಬೆಳೆದುಕೊಳ್ತಾ ಇರತಕ್ಕಂಥದ್ದು. ಹೌದು, ಅದನ್ನ ಈಗ 10 ಗುಂಟೆಗೆ ಮಾಡಬೇಕು ಅಂತ ಹೇಳಿ ಯಾಕೆ ಅಷ್ಟಕ್ಕೇನೆ ಸ್ಟಿಕ್ ಅನ್ನದ್ರಿ? ನನ್ಗೆ ಜಮೀನ್ ಕಡಿಮೆ ಇತ್ತು. ಹೌದು, ಅದು ಇನ್ನೊಂದೇ ಎಕರೆನಲ್ಲಿ ಊಟಕ್ಕೆ ಭತ್ತ ಬೆಳ್ಕೊಳ್ಳುವಂತ ಒಂದು ಜಾಗ ಇಲ್ಲಿ ನಮ್ಗೆ ಹೆಚ್ಚು ಜಾಗ ಇರ್ಲಿಲ್ಲ, ಅಂದ್ರೆ ಜಮೀನ್ ಜಾಸ್ತಿ ಇರ್ಲಿಲ್ವಲ್ಲ, ಇಷ್ಟರಲ್ಲೇ ನಾವು ಬೆಳೆದು ನಾವ್ ಯಾಕೆ ಹೆಚ್ಚು ಲಾಭವನ್ನ ಪಡಿಬಾರ್ದು, ಮಿಶ್ರ ಬೆಳೆಯಿಂದ ಸಾಕಷ್ಟು ಲಾಭ ಆಗುತ್ತೆ ರೈತರಿಗೆ ಅನ್ನೋದನ್ನ ತಿಳ್ಕೊಂಡು ಸಾವಯವದಲ್ಲೇ ಮಿಶ್ರ ಬೆಳೆಯನ್ನ ಮಾಡಿಕೊಂಡು ಇದು ಬೆಳೆದಂಗ್ ಬೆಳೆದಂಗ್ ನಮಗೆ ಪ್ರತಿಫಲ ಸಿಗ್ತಾನೆ ಇತ್ತು. ಈಗಲೂ ಕೂಡ ಕಾಫಿಲಿ ಸಿಗ್ತಾ ಇದೆ, 100 ಗಿಡ ಕಾಫಿ ಇದೆ, ಅದರೊಳಗೆ ಮೆಣಸಲ್ಲಿ ತುಂಬಾ ರೇಟ್ ಇದೆ, ಹಾಗಾಗಿ ಮೆಣಸಲ್ಲಿ ಕೂಡ ಲಾಭ ಸಿಗ್ತಾ ಇದೆ. ಅಂದ್ರೆ ನಮ್ಮ ಹೊಟ್ಟೆಪಾಡಿಗೆ ಅಂತ ಏನ್ ಹೇಳ್ತೀವಿ, ಊಟಕ್ಕೆ ತೊಂದರೆ ಇಲ್ಲ, ಬೇರೆಯವರ ಒಂದು ಆಶ್ರಯ ಪಡೆಯಬೇಕಾಗಿಲ್ಲ, ಅದರಲ್ಲಿ ಅಷ್ಟು ಪ್ರಮಾಣದಲ್ಲಿ ನಾವು ಜೀವನ ಮಾಡಬಹುದು ಅಂತೇಳಿ ನಮ್ಮ ಖರ್ಚಿಗೂ ಹಣನೂ ಸಿಗ್ತಾ ಇದೆ, ಮತ್ತೆ ಊಟಕ್ಕೂ ಕೂಡ ಒಳ್ಳೆ ಆಹಾರ ಸಿಗ್ತಾ ಇದೆ ಅನ್ನೋದನ್ನ ಮನಗಂಡು ಅದನ್ನ ಪ್ರಾರಂಭ ಮಾಡಿದ್ವಿ. ಈಗ 10 ಗುಂಟೆನಲ್ಲಿ ಸಂಪೂರ್ಣ ಸಾವಯವದಲ್ಲಿ ಮನೆಗೆ ಬೇಕಾದಂತಹ ತರಕಾರಿಗಳು ಮತ್ತೆ ಸಾಂಬಾರ ಪದಾರ್ಥಗಳನ್ನು ಹಾಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಈ 10 ಗುಂಟೆ ಒಳಗಡೆ ಏನೇನು ಗಿಡಗಳು ಅಥವಾ ಬೆಳೆಗಳು ಇದ್ದಾವೆ, ಮತ್ತೆ ಅವುಗಳಿಂದ ನಿಮಗೆ ಯಾವ ತರ ಅನುಕೂಲ ಆಗ್ತಾ ಇದೆ ಅದರ ಬಗ್ಗೆ ವಿವರವಾಗಿ ಹೇಳಿ. ಈ ಒಂದೊಂದು ಸಾಕಷ್ಟು ವಿವರವಾಗಿ ಹೇಳೋದಕ್ಕೆ ಸಮಯ ಹೆಚ್ಚಾಗುತ್ತೆ, ಹಾಗಾಗಿ ಅಲ್ಲಿ ಬೆಳೆದಿರ್ತಕ್ಕಂತ ಪದಾರ್ಥಗಳು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಮೀನಿನಲ್ಲಿ ಸಾವಯವ ಪದಾರ್ಥಗಳಾಗಿ ಚಕ್ಕೆ ಮತ್ತೆ ಅದರಲ್ಲೇ ಪಲಾವ್ ಎಲೆನ ಕೂಡ ಬಳಸ್ತೀವಿ, ಮತ್ತೆ ಜೈಕಾಯಿ ಗಿಡನು ಕೂಡ ಇದೆ. ಇಷ್ಟು ಜೈಕಾಯಿ? 2 ಗಿಡ ಇದೆ ಸರ್, ಮೇಲ್ ಫಿಮೇಲ್ ಅಂತ, ಯಾವುದೇ ಗಿಡ ಹಾಕಿದ್ರೆ 2 ಗಿಡ ಮೇಲೆ ಹಾಕ್ಬೇಕು ಅನ್ನೋ ಒಂದು ಇದ್ರಲ್ಲಿ ಹಾಕಿದೆ, ಹಾಗೆ ಒಂದು ಕಾಯಿ ಬಿಡ್ತಾ ಇದೆ, ಇನ್ನೊಂದು ಕಾಯಿ ಬಿಡ್ತಾ ಇಲ್ಲ. ಎರಡು ಇರಬೇಕು ಅದಕ್ಕೆ ಪರಾಗಸ್ಪರ್ಶಕ್ಕೆ, ಬೇರೆ ಯಾರು ರೈತರು ಹಾಕಿರಲ್ಲ, ಹಾಗಾಗಿ ಅದು ಪರಾಗಸ್ಪರ್ಶಕ್ಕೆ ಎಲ್ಲೂ ಸಿಗಲ್ಲ, ಹಾಗಾಗಿ 2 ಗಿಡದ ಮೇಲೆ ಇದ್ರೆ ನಮ್ಗೆ ಕಾಯಿ ಕೂಡ ಚೆನ್ನಾಗಿ ಇಳುವರಿ ಬರ್ತಾ ಇದೆ, ಅದು ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ಅದ್ರ ಮೇಗಡೆ ಸಿಪ್ಪೆನು ಕೂಡ ವೇಸ್ಟ್ ಮಾಡಲ್ಲ, ಅದರಲ್ಲಿ ಕೂಡ ಉಪ್ಪಿನಕಾಯಿ ಮಾಡಿ ಅದಕ್ಕೆ ಹುಳಿ ಏನು ಹಾಕೋದಿಲ್ಲ, ಕೆಮಿಕಲ್ ಏನು ಹಾಕಲ್ಲ, ಹಾಗಾಗಿ ಜನನು ತುಂಬಾ ಇಷ್ಟಪಡ್ತಾರೆ. ಗ್ಯಾಸ್ಟ್ರಿಕ್ ಬರಲ್ಲ ಅಂತೇಳಿ, ಊಟ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತೇಳಿ ಕೂಡ ತುಂಬಾನೇ ಇಷ್ಟಪಡ್ತಾರೆ. ಅದು ಸಂತೆಯಲ್ಲಿ ವ್ಯಾಪಾರ ಕೂಡ ಆಗ್ತಿದೆ, ಅದು ಮುಗಿದ್ರೆ ಮತ್ತೆ ಮತ್ತೆ ಬೇಕು ತಂದ್ಕೊಡಿ ಅಂತೇಳಿ ಕೂಡ ಜನ ಕೇಳ್ತಾರೆ. ಮತ್ತೆ ಮೆಣಸು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಮತ್ತೆ ಏಲಕ್ಕಿ ಮನೆಗೆ ಆಗುವಷ್ಟು ಒಂದು 4 ಗಿಡ ಹಾಕೊಂಡಿದ್ದೀನಿ. ತೆಂಗು 20 ಗಿಡ ತೆಂಗಿದೆ, ಅಡಿಕೆ ಒಂದು 20 ಇದೆ, ಹಾಗೆ ಭಜನೆ ಕೂಡ ಹಾಕೊಂಡಿದ್ದೀನಿ. ಮತ್ತೆ ಅದರಲ್ಲಿ ವಿಳ್ಳೆದೆಲೆ ಇದೆ, ಒಂದು 4 ವಿಳ್ಳೆದೆಲೆ, ಅಲ್ಲೇ ರೈತರು ಬಂದು ಅಕ್ಕಪಕ್ಕ ರೈತರು ತಗೊಂಡು ಹೋಗ್ತಾರೆ, ನಾನೇನು ಮಾರ್ಕೆಟಿಗೆ ತರಬೇಕಾದ ಅವಶ್ಯಕತೆ ಇಲ್ಲ. ಅದರಲ್ಲಿ ಈಗ 10 ರೂಪಾಯಿ ಯಾರು ಕೊಡ್ತಾರೆ, ಆ ಎಲೆ ಕೊಟ್ರೆ 10 ರೂಪಾಯಿ ಕೊಡ್ತಾರೆ, 10 ರೂಪಾಯಿಯಿಂದ ಉಳಿತಾಯ ಆಗ್ತದೆ ಅನ್ನೋ ಒಂದು ಅದರಲ್ಲಿ ಇದಾಗುತ್ತೆ. ಎಲೆಯಿಂದ ಮಾತ್ರ ಯಾವತ್ತೂ ಲಾಸ್ ಆಗಿಲ್ಲ ಸರ್, ಅದರಲ್ಲಿ ಉತ್ತಮವಾದಂತಹ ನಮಗೆ 1 ರೂಪಾಯಿ ಆದರೂ ನನಗೆ ಸಿಗುತ್ತೆ. ಹಾಗೆ ಚಕ್ರಮುನಿ ಸೊಪ್ಪು ಹಾಗೆ ತಮ್ಮ ಆಕಾಶವಾಣಿಯಲ್ಲಿ ಕೂಡ ಪ್ರಸಾರ ಮಾಡ್ತಾ ಇರ್ತೀರ, ಹಾಗೂ ನಾವು ಕೂಡ ರೈತರಿಗೆ ಅದನ್ನ ತಿಳುವಳಿಕೆ ನೀಡಿ ಮತ್ತೆ ಅದರದ್ದೇ ಒಂದು ಕಡ್ಡಿಯನ್ನು ತಗೊಂಡೋಗಿ ನೀವು ನೆಟ್ಕೊಳ್ಳಿ, ವರ್ಷ ಎಲ್ಲ ಸೊಪ್ಪು ಸಿಗುತ್ತೆ, ಇದರಲ್ಲಿ ಎಲ್ಲಾ ತರದ ತರಕಾರಿಯ ವಿಟಮಿನ್ ಕೂಡ ಅದರಲ್ಲಿದೆ, ಮತ್ತೆ ರಕ್ತ ಕೂಡುತ್ತೆ, ಹೀಗೆ ಅದರಿಂದ ಲಾಭ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಸೊಪ್ಪನ್ನು ಕೂಡ ನಾವು ಬೆಳ್ಕೊಂಡು ಬೇರೆಯವ್ರು ಕೂಡ ಕೊಡ್ತಾ ಇದೀವಿ. ಮತ್ತೆ ನೆಲಬಸಳೆ ಕೂಡ ಇದೆ, ನೆಲಬಸಳೆಯಿಂದ ನಮಗೆ ಬಾಡಿಯಲ್ಲಿ ಉಷ್ಣಾಂಶ ಹೆಚ್ಚಾಗ್ತಾ ಇರುತ್ತೆ, ಅದನ್ನು ಕೂಲ್ ಮಾಡುತ್ತೆ, ಮತ್ತೀಗ ಪೈಲ್ಸ್ ಇರೋರಿಗೆ ಅವರಿಗೆ ಆಹಾರ ಸ್ಮೂತ್ ಮಾಡುತ್ತೆ, ಅದರಿಂದ ಬಹಳ ಅನುಕೂಲ ಇದೆ ನೆಲ ಬಸಳೆ ಸೊಪ್ಪು. ಆಮೇಲೆ ಕಾಡು ಬಸಳೆ ಇದೆ, ಕಾಡು ಬಸಳೆ ಅಂದ್ರೆ ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ ಅದಕ್ಕೆ, ಕಿಡ್ನಿ ಸ್ಟೋನ್ ಎಲೆ ಅಂತೇಳಿ, ಅದನ್ನ ಪಲ್ಯ ಮಾಡಿ ಅಥವಾ ಅದನ್ನ ರಸವನ್ನ ಮಾಡಿ ಅದು ಕಷಾಯ ಮಾಡಿ ಕುಡಿದ್ರೆ ಕಿಡ್ನಿಯಲ್ಲಿ ಕಲ್ಲು ಕೂಡ ತೆಗೆಯುವಂತ ಶಕ್ತಿ ಇದೆ. ಮತ್ತೆ ಕಪ್ಪು ಶುಂಠಿ ಇದೆ, ಕಪ್ಪು ಶುಂಠಿನ ಆಹಾರವಾಗಿ ಬೆಳೆಸಲ್ಲ, ಮತ್ತು ಆಯುರ್ವೇದಿಕ್ ಆಗಿ ಅದನ್ನು ಬಳಸ್ತಾರೆ. ಹಾಗೆ ನನಗೆ ಬೇರೆ ಮೂಲದಿಂದ ಸಿಕ್ಕಿತ್ತು, ಅದು ಕೂಡ ಒಂದು 10 kg ಹಾಕಿದ್ದೇನೆ. ಮತ್ತೆ ಬಳ್ಳಿ ಆಲೂಗೆಡ್ಡೆ ಇದೆ, ಬಳ್ಳಿ ಆಲೂಗೆಡ್ಡೆ ನಮಗೆ ನಿಟ್ಟೂರು ಗಿಡ್ಡೆಗೌಡ್ರ ತೋಟದಲ್ಲಿ ನನಗೆ ಒಂದು ಬಳ್ಳಿ ಸಿಕ್ತು, ಅದನ್ನೇ ಮುಂದುವರೆಸಿ ಅದನ್ನ ಬಳ್ಳಿಯನ್ನು ಹಾಕಿದ್ದೇನೆ. ಆಲೂಗೆಡ್ಡೆಗಿಂತ ಉತ್ತಮ, ಗ್ಯಾಸ್ಟ್ರಿಕ್ ಕಡಿಮೆ ಇದೆ, ಸ್ವಲ್ಪ ಲೋಳಿ ಬರುತ್ತೆ. ಎಲ್ಲ ಹುಡಿ ಪಲ್ಯ ಆಲೂಗೆಡ್ಡೆಲಿ ಏನು ಮಾಡ್ತೀವಿ, ಚಿಪ್ಸ್ ಎಲ್ಲ ಮಾಡ್ಬೋದು ಅದರಲ್ಲಿ, ತುಂಬ ಚೆನ್ನಾಗಿದೆ. ಅದು ಅಮೃತ ಬಳ್ಳಿ, ನಮ್ಮ ಆರೋಗ್ಯಕ್ಕೋಸ್ಕರ ಮನೆ ಹತ್ರ ಬೆಳ್ಕೊಂಡಿದ್ದೀವಿ. ಮತ್ತೆ ನಿಂಬೆ ಹುಲ್ಲು ಕೂಡ ಇದೆ, ಕೊರೋನಾ ಸಮಯದಲ್ಲಿ ಇಮ್ಯುನಿಟಿ ಪವರ್ಗೋಸ್ಕರ ಈ ನಿಂಬೆ ಹುಲ್ಲು ತುಂಬಾನೇ ಅನುಕೂಲ ಆಯಿತು, ಮತ್ತೆ ತುಂಬಾ ಜನ ಅದನ್ನ ಬಳಸಿ ಅಷ್ಟು ಅನುಕೂಲ ಅದರಲ್ಲಿ ಇದೆ ಅನ್ನೋದು ಮನವರಿಕೆ ಆಯಿತು. ಮನೆ ಬಳಕೆಗೆ ಪುದೀನ ಇದೆ, ಪಪ್ಪಾಯಿಗೆ ಒಂದು 10 ಪಪ್ಪಾಯಿ ಕೂಡ ಇದೆ, ಡ್ರಾಗನ್ ಇದೆ ಒಂದೆರಡು, ವಿದೇಶಿ ತಳಿ ಡ್ರಾಗನ್ ಕೂಡ ಇದೆ, ಮತ್ತೆ ಕೆಸ್ವಿನ್ ದಂಟಿದೆ. ಅದಕ್ಕೆ ಸಪರೇಟ್ ಆಗಿ ಈಗ ಚರಂಡಿಯಲ್ಲಿ ಬೆಳೆದಿದ್ದು ಅಂತ ಜನ ಇಷ್ಟಪಡಲ್ಲ, ಆದ್ರೆ ಮನೆ ಹತ್ರನೇ ಹಾಕೊಂಡು ಅದನ್ನ ಕೆಸುವಿನ ದಂಟನ್ನ ಸ್ವಲ್ಪ ಕಡ್ತಾ ಬರುತ್ತೆ. ಅದನ್ನ ಯಾವ ರೀತಿ ಬಳಸೋದು ಎಲ್ಲ ಅವ್ರಿಗೆ ತಿಳಿಸಿ ಅದನ್ನ ಕೂಡ ಇದು ಮಾಡ್ತೀವಿ. ಕೆಸುವಿನ ಗೆಡ್ಡೆ ಇದು ಕೇರಳದಲ್ಲಿ ಚೆಂಬು ಅಂತ ಹೇಳ್ತಾರೆ, ಅದು ಕೂಡ ಆಲೂಗೆಡ್ಡೆ ಇರುತ್ತೆ, ಮತ್ತೆ ಅದಕ್ಕಿಂತನೂ ಉತ್ತಮವಾದ ಆಹಾರ ಗ್ಯಾಸ್ಟ್ರಿಕ್ ಇಲ್ವೇ ಇಲ್ಲ ಅನ್ಸುತ್ತೆ. ಅದನ್ನ ನಾವು ಬಳಸಿ ಅನುಭವದ ಮೇಲೆ ಅದನ್ನ ಇದ್ ಮಾಡ್ತೀವಿ. ಕಬ್ಬಿನಲ್ಲಿ ಒಂದೆರಡು ತಳಿ ಪಟಾವಳಿ ಕಬ್ಬು, ಅದನ್ನ ಸ್ವಲ್ಪ ಬೀಜ ಮಾಡೋದಕ್ಕೆ ಒಂದೆರಡು ಗುಣಿ ಹಾಕೊಂಡಿದ್ದೀನಿ. ಮತ್ತೆ ಜ್ಯೂಸ್ ಕಬ್ಬು ಇದೆ ಸ್ವಲ್ಪ, ಸಂಕ್ರಾಂತಿ ಸಮಯದಲ್ಲಿ ಕಬ್ಬು ಹುಡ್ಕೋದ್ ಬೇಡ ಅಂತ ಅಲ್ಲೇ ಕಬ್ಬನ್ನ ಹಾಕೊಂಡಿದೀವಿ. ಮತ್ತೆ ಸುವರ್ಣಗೆಡ್ಡೆ ಇದೆ ಊಟಕ್ಕೋಸ್ಕರ, ಒಂದು 10 ಗೆಡ್ಡೆ ಸುವರ್ಣಗೆಡ್ಡೆ ಇಟ್ಕೊಂಡಿದ್ದೀನಿ. ಬಾಳೆಯಲ್ಲಿ ಪುಟ್ ಬಾಳೆ ಇದೆ ಒಂದು, ಮತ್ತೆ ಒಂದು ಬೂದ್ ಬಾಳೆ ಇದೆ, ಒಂದು ಏಲಕ್ಕಿ ಬಾಳೆ ಇದೆ, ಮತ್ತೆ ಪಚ್ಚ ಬಾಳೆ ಒಂದಿದೆ. ಹೀಗೆ 4 ತರದ ಬಾಳೆಯನ್ನ ಇಟ್ಕೊಂಡಿದೀನಿ. ಅದು ಆರೋಗ್ಯಕರವಾದ ಬಾಳೆ, ಅದು ಯಾವುದೇ ಕಾಯಿಲೆ ಇಲ್ಲ, ಚೆನ್ನಾಗಿ ಬರ್ತಾ ಇದೆ. ಅದು ದೂರ ದೂರ ಹಾಕೊಂಡು ಅದು ಕಾಯಿಲೆ ಬರ್ದಂಗೆ ಮೇಂಟೈನ್ ಮಾಡ್ಕೊಂಡು ಅದನ್ನ ಬೆಳ್ಕೊಂಡಿದ್ದೀನಿ. ಮತ್ತೆ ದೊಡ್ಡಪತ್ರೆ ಇದು ಆರೋಗ್ಯಕ್ಕೆ ಬಹಳ ತುಂಬಾ ಅನುಕೂಲಕರವಾದದ್ದು. ಮತ್ತೆ ಅರಿಶಿಣ ಇದೆ, ಅರಿಶಿಣ ನಾವೇ ಬೆಳೆದು ಬೇಯಿಸಿ ಮತ್ತೆ ಪುಡಿ ಮಾಡಿ ಅದನ್ನ ಸಂತೆಗೆ ನೇರವಾಗಿ ತರೋದ್ರಿಂದ ತುಂಬಾ ಜನ ಅದನ್ನ ಇಷ್ಟಪಡ್ತಾರೆ. ಮತ್ತೆ ಈ ತೋಟಗಾರಿಕೆ ಇಲಾಖೆ ಮತ್ತೆ ಕೃಷಿ ಇಲಾಖೆಯವರು ಮೊನ್ನೆ ಸಂದರ್ಶನಕ್ಕೆ ಬಂದಾಗ ಅವ್ರು ಕೂಡ ನಮ್ಮನೆಯಲ್ಲಿದ್ದಂಥ ಅರಿಶಿನ ಪುಡಿಯನ್ನ ಸಂಪೂರ್ಣವಾಗಿ ಎಲ್ಲವನ್ನೂ ನಮಗೆ ಬೇಕು ಅಂತೇಳಿ ಎಲ್ಲ ಸ್ಟಾಫ್ಗೆಲ್ಲ ಕೊಡಿಸಿ ಅವರು ಕೂಡ ತೆಗೆದುಕೊಂಡು ಹೋದ್ರು. ಮತ್ತೆ ಉಪ್ಪಿನಕಾಯಿ ಶುಂಠಿ ಇದೆ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯ ಅಂತ ಉಪ್ಪಿನಕಾಯಿ ಶುಂಠಿ, ಅದರಲ್ಲಿ ಕಫನ್ ಕೂಡ ಕಡಿಮೆ ಆಗುತ್ತೆ, ಊಟ ಚೆನ್ನಾಗಿ ಜೀರ್ಣ ಆಗುತ್ತೆ. ಮಕ್ಕಳಿಗೆ ಓಡಾಡಿಸ್ಕೊಂಡು ಊಟ ಮಾಡಿಸೋದು ತಪ್ಪುತ್ತೆ, ಅದನ್ನ ಸ್ವಲ್ಪ ಮಕ್ಕಳಿಗೆ ತಿನ್ನಿಸಿದ್ರೆ ಬೇಗ ಊಟ ಜೀರ್ಣ ಆಗುತ್ತೆ. ಹಂಗಾಗಿ ಅದನ್ನ ತುಂಬಾ ಮಕ್ಕಳಿಗೂ ಕೂಡ ಯಾವ ಆಹಾರ ರೀತಿಯಲ್ಲಿ ಅದಕ್ಕೆ ಮಜ್ಜಿಗೆಗೆ ಹಾಕಿ ಕುಡಿಬಹುದು, ಮತ್ತೆ ಅದಕ್ಕೆ ಉಪ್ಪಿನಕಾಯಿ ಮಾಡಿ ತಿನ್ನಿಸ್ಬಹುದು, ಮಾಡಲಿಕ್ಕೆ ಚಿತ್ರಾನ್ನಕ್ಕೆ ತುರಿದು ಹಾಕಿ ಹಾಕ್ಬಹುದು. ಹೀಗೆ ಯಾವ್ದಾದ್ರು ಒಂದು ಪರಿಮಳದ ರೀತಿಯಲ್ಲಿ ಒಂದು ಉತ್ತಮ ರುಚಿಕರವಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಅವ್ರ ಕಾಯಿಲೆ ಕೂಡ ಅದರಲ್ಲಿ ಕಡಿಮೆ ಆಗುತ್ತೆ. ಆಹಾರ ಬೆಳೆಯಾಗಿ ಅದನ್ನ ಯಾವಾಗ್ಲೂ ನಾವು ಜೀವನ ಪರ್ಯಂತ ಇಟ್ಕೋಬೇಕು ಅನ್ಸುತ್ತೆ ಆ ತರ ಬೆಳೆಗಳನ್ನ. ಮತ್ತೆ ಕಾಫಿ ಒಂದು 100 ಗಿಡ ಇದೆ, ಚೆನ್ನಾಗಿ ಬರ್ತಾ ಇದೆ ಕಾಫಿ ಕೂಡ, ಇಳುವರಿ ಇದೆ. ಮತ್ತೆ ನಮ್ಮ ಆರೋಗ್ಯಕ್ಕೆ ಕಾಲು ನೋವು ಮಂಡಿ ನೋವು ಇದಕ್ಕೆಲ್ಲ ಈ ಪಾರಿಜಾತ ಕೂಡ ಒಂದು ಗಿಡವನ್ನು ಹಾಕೊಂಡಿದ್ದೀನಿ, ಅದರ ರಸ ಮತ್ತೆ ಅದನ್ನ ಕಷಾಯ ಮಾಡೋದ್ರಿಂದ ಅನುಕೂಲ ಇದೆ. ಒಂದೆಲಗ ಇದೆ, ಮಕ್ಕಳಿಗೆ ಬುದ್ಧಿವಂತಿಕೆ ಇದನ್ನ ತಿಳಿಸುವಂತದ್ದು. ಮತ್ತೆ ಮುಳು ಬದನೆ ಮತ್ತೆ ಈಗ ಚಪ್ಪರ ಬದನೆ ಕೂಡ ಇವು ಕೂಡ ಬೆಳೆಯಾಗಿ ಇಟ್ಕೊಂಡಿದೀವಿ. ಮತ್ತೆ ಹಿಳ್ಳಿ ಗಿಡ ಇದೆ, ಒಂದೆರಡು ಹಿಳ್ಳಿ ಗಿಡ ಇದೆ, ತೊಂಡೆ ಬೀಳು ಕೂಡ ಇದೆ. ಮತ್ತೆ ಜೇನು ಸಾಕಾಣಿಕೆ ಇದೆ, ಅದು ಮತ್ತೆ ತುಂಬಾ ಚೆನ್ನಾಗಿ ಹುಳು ಪರಾಗಸ್ಪರ್ಶ ಮಾಡ್ತಾ ಇದೆ. ಅದು ಒಂದ್ಸಾರಿ ಮಿಸ್ ಆಗಿ ಎದ್ದೋಗಿತ್ತು, ಆ ಟೈಮ್ 1 ವರ್ಷ ಬಂದಿರ್ಲಿಲ್ಲ, ಆಗ ಇಳುವರಿ ಕಡಿಮೆ ಇತ್ತು, ಎಷ್ಟು ಪ್ರಕೃತಿ ಇದು ನೋಡಿ. ಮತ್ತೆ ಈಗ ಮತ್ತೆ ಬಂದಿದೆ, ಅಲ್ಲೇ ಗೂಡಲ್ಲಿ ಕಟ್ಟಿದೆ, ಅದಕ್ಕೆ ಚೆನ್ನಾಗಿ ಪರಾಗಸ್ಪರ್ಶ ಆಗ್ತಿದೆ, ಮತ್ತೆ ಕಾಯಿಗಳೆಲ್ಲ ಚೆನ್ನಾಗಿ ಬರ್ತಾ ಐತೆ. ಈಗ ಒಂದೆರಡು ನಲ್ಲಿಕಾಯಿ ಗಿಡ ಏನು ಇದೆ. ಮತ್ತೆ ಜೀವಾಮೃತ ತೊಟ್ಟಿ ಮಾಡ್ಕೊಂಡಿದೀವಿ, ಅದು ಕೂಡ ಜೀವಾಮೃತ ಸಸ್ಯಗಳಿಗೆ ಬಹಳ ಉತ್ತಮವಾದಂತಹ ಆಹಾರವಾಗಿ. ಮತ್ತೆ ಮರಗೆಣಸು ಕೂಡ ಸ್ವಲ್ಪ ಇದೆ, ಎರೆ ತೊಟ್ಟಿಯನ್ನು ಮಾಡಿಕೊಂಡು ಎರೆಹುಳು ಕೂಡ ಸಾಕಾಣಿಕೆ ಮಾಡಿದ್ದೀವಿ. ಹೊರಗಡೆಯಿಂದ 1 kg 250 ಕೊಟ್ಟು ಉಣ್ಣೆನಲ್ಲಿ ಇಲ್ಲಿಂದ ತಗೊಬಂದು ಇಲ್ಲಿ ನಾನು ಎರೆಹುಳುವನ್ನು ಸಾಕೊಂಡು ಅದು ಕೂಡ ಗೊಬ್ಬರ ಮಾಡಿ ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಮತ್ತೆ ಹಲಸು ಬುಡ್ಕು, ಅಳಸಿಂ ಬಡ್ಕು ಬಡ್ಕು ಬಡ್ಕು ಕೂಡ ಅದು ಸಾಂಬಾರ್ಗೆ ತುಂಬಾ ರುಚಿಕರವಾಗಿದೆ. ಅದು ಅಂಬ್ಲೆಲಸ್ನೆಣ್ಣ ಅಂತೇಳಿ ಅದು ಕೂಡ ಇದೆ ಮನೆಯಲ್ಲಿ. ಇಲ್ಲಿ ಸಂತೆ ಕೂಡ ತಂದು ನಾವು ವ್ಯಾಪಾರವನ್ನ ಮಾಡ್ತೀವಿ. ಹೀಗೆ ಈ ಒಂದು ಕಿಚನ್ ಗಾರ್ಡನ್ ಅಂತ ಏನ್ ಹೇಳ್ತೀವ ಇದನ್ನ ನಾವು ಈ ತರಕಾರಿ ಎಲ್ಲವನ್ನು ನಮ್ಮ ತೋಟಕ್ಕೆ ಅಧ್ಯಯನ ಪ್ರವಾಸಕ್ಕೆ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಇದನ್ನ ನಾನು ಒಂದ್ ಗಂಟೆ ಅರ್ಧ ಗಂಟೆ ಅಲ್ಲಿ ಪಾಠ ಮಾಡಿ ಅವ್ರಿಗೆ ಬೇಕಾದದ್ದನ್ನ ಗಿಡಗಳನ್ನ ಚಕ್ರಮನಿ ಸೊಪ್ಪು ಆಗ್ಲಿ ಉಪ್ಪಿನಕಾಯಿ ಶುಂಠಿ ಆಗ್ಲಿ ಪ್ರತಿಯೊಬ್ಬರಿಗೂ ಒಂದೊಂದನ್ನ ಅವರಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಅಂದ್ರೆ ನಾವು ತಿಳಿದು ಇನ್ನೊಬ್ಬರಿಗೂ ತಿಳುವಳಿಕೆಯನ್ನ ನೀಡಿ ಅವ್ರಿಗೆ ಆಹಾರದಲ್ಲಿ ಇಷ್ಟೊಂದು ಶಕ್ತಿ ಇದೆ, ಇಷ್ಟೊಂದು ಆರೋಗ್ಯ ಕಾಪಾಡುತ್ತೆ ಅನ್ನೋದನ್ನ ಮನವರಿಕೆ ಮಾಡಿ ಅವರಿಗೆ ಮುಂದೆ ಬೀಳ್ಕೊಡ್ತಾ ಇರ್ತೀವಿ. ಇದುವರೆಗೆ ಸುಮಾರು ಒಂದು 40-45 ಬೆಳೆಗಳ ಪಟ್ಟಿಯನ್ನ ಹೇಳಿದ್ರಿ, ಒಂದು 10 ಗಂಟೆ ಒಳಗೆ ಇಷ್ಟೆಲ್ಲ ಬೆಳೆ ಬೆಳೆಯಕ್ಕೆ ಸಾಧ್ಯನಾ? ಸಾಧ್ಯ ಆಗಿದೆ ಸರ್, ಈಗ ಆಲ್ರೆಡಿ ಇದೆ, ಕಣ್ಣು ಮುಂದೆ ಇರುವಂತದ್ದನ್ನ ಬಂದು ನೋಡಬಹುದು ನೋಡಬಹುದು. ಹಾಗೆ ಈಗ ಕೃಷಿ ವಿಜ್ಞಾನ ಕಾಲೇಜಿನ ಮಕ್ಕಳು ಸ್ಟಡಿ ಮಾಡುವಂತ ಮಕ್ಕಳು ಕೂಡ ಕೆಲವರು ಅಧ್ಯಯನ ಮಾಡಿ ಬರ್ತಾರೆ ಮಾಡೋದಕ್ಕೆ ಬರ್ತಾರೆ. ಮತ್ತೆ ಇನ್ನು ಸ್ತ್ರೀಶಕ್ತಿ ಸಂಘಗಳ ಅಧ್ಯಯನ ಪ್ರವಾಸಕ್ಕೆ ಅವರು ಸಹಾಯಧನ ಇರುತ್ತೆ ಅದರಲ್ಲಿ ಸಂಘದಲ್ಲಿ, ಅವರು ಕೂಡ ಬರ್ತಾ ಇರ್ತಾರೆ. ಒಂದು 40-45 ಬೆಳೆಗಳ ಪಟ್ಟಿಯನ್ನ ಏನ್ ಹೇಳಿದ್ರಲ್ಲ, ಇದರಲ್ಲಿ ಹೆಚ್ಚು ಆದಾಯ ತಂದ್ಕೊಡುವಂತದ್ದು ಯಾವ್ದು ನಿಮ್ಗೆ? ಸದ್ಯಕ್ಕೆ ತೆಂಗಿನಕಾಯಿ, ಕಾಫಿ, ಅಡಿಕೆ, ಮೆಣಸು ಇವೆಲ್ಲವೂ ಕೂಡ ಒಳ್ಳೆ ಆದಾಯ ತಂದ್ಕೊಡ್ತಾ ಇರ್ತಾರೆ. ಕಾಫಿಯಲ್ಲಿ ಎಷ್ಟಾಯ್ತು ನಿಮ್ಗೆ? ಈಗ ಕಿತ್ತು ಒಣಗಿಸ್ತಾ ಇದೀವಿ ಸರ್, ಈಗ ಒಂದು ಕುಂಟಾಲ್ ವರೆಗೂ ನೂರು ಗಿಡದಿಂದ ಕುಂಟಾಲ್ ವರೆಗೂ ಬರ್ತಾ ಇದೆ ಬರುತ್ತೆ. ಕಳೆದ ಸರಿ ಇಳುವರಿ ಕಡಿಮೆ ಇತ್ತು, 36 kg ಸಿಕ್ಕಿತ್ತು, ಈ ಸರಿ ಜಾಸ್ತಿ ಆಗಿದೆ. ಮೆಣಸು ಎಷ್ಟು ಸಿಕ್ತ ಈಗ? ಮೆಣಸು ಕಳಸರಿ 13 kg ಸಿಕ್ಕಿತ್ತು, ಈ ಸರಿ ಒಂದು 20 kg ಸಿಗ್ಬಹುದು. ಒಂದು 20 kg ಸಿಗ್ಬಹುದು ಆಗ್ಬಹುದು. ಹೀಗೆ ನಿಮ್ಗೆ ಪ್ರತಿನಿತ್ಯದ ಖರ್ಚು ಅಂತ ಏನಿರುತ್ತೆ ಅದೆಲ್ಲದನ್ನು ಇದೊಂದು ಕೈ ತೋಟದಲ್ಲೇ ಸಿಗುತ್ತೆ ಸರ್ ಅಲ್ವಾ? ಸಿಗುತ್ತೆ. ಈಗ ಸಾವಯವದಲ್ಲಿ ಮಾಡ್ತೀನಿ ಅಂತ ಅಂದಾಗ ನೀವು ಯಾವ್ದೇ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದಿಲ್ಲ ಅಲ್ವಾ? ಬೇಡ. ಏನನ್ನ ಹಾಕ್ತೀರಾ ಹಂಗಿದ್ರೆ? ಎರೆಗೊಬ್ಬರನ ಹಾಕ್ತೀನಿ ಸರ್, ಮತ್ತೆ ಜೀವಾಮೃತ ಮಾಡ್ತಾ ಇದೀವಿ. ಜೀವಾಮೃತದಲ್ಲಿ ಗೊತ್ತಲ್ಲ ಪಂಚಾಮ, ಇದನ್ನ ಗವ್ಯಗಳನ್ನ ಅದಕ್ಕೆ ಹಾಕಿ ಅದನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಪ್ರತಿ ಗಿಡಗಳಿಗೆ ಅದನ್ನ ಹಾಕ್ತಾ ಬರ್ತೇನೆ ಸರ್. ಅದು ಬಿಟ್ರೆ ಇದು ಜೀರೋ ಕಲ್ಟಿವೇಷನ್, ನಾವು ಏನು ಅದರಲ್ಲಿ ಗರಿ ಬೀಳುತ್ತೆ, ತೆಂಗಿನ ಗರಿ ಬೀಳುತ್ತೆ, ಅಡಿಕೆ ಬೀಳುತ್ತೆ, ಮತ್ತೆ ಅಕ್ಕಪಕ್ಕ ಬೇಲಿನಲ್ಲಿ ಸೊಪ್ಪು ಸೆದೆ ಮತ್ತೆ ಕಡ್ಡಿಗಳೆಲ್ಲ ಇರುತ್ತೆ. ಸಿಲ್ವರ್ ಗಿಡ ಒಂದು 30 ಸಿಲ್ವರ್ ಗಿಡ ಕಟಾವ್ ಮಾಡಿದ್ದ ಸರ್ಬೆಲ್ಲ ಕೂಡ ಅಲ್ಲೇ ಹಾಕಿ ಕರಗಿದೆ, ಕರಗಿದೆ ಎಲ್ಲ ಅಲ್ಲೇ ಕರಗುತ್ತೆ, ಎರೆಹುಳು ಅಲ್ಲೇ ಉತ್ಪತ್ತಿ ಆಗುತ್ತೆ, ಅಲ್ಲೇ ಗೊಬ್ಬರ ಆಗುತ್ತೆ. ಜೊತೆಗೆ ಇದು ಜೀವಾಮೃತನ ಕೊಟ್ರೆ ಅದಕ್ಕೆ ಇನ್ನು ಪರಮಾನಂದ ಇದ್ದಾಗೆ. ಈಗ ಇಷ್ಟೆಲ್ಲ ಬೆಳೆಗಳನ್ನ ನಿಮ್ಮ ಮನೆಗೆ ಆಗಿ ಹೆಚ್ಚಾಗ ತರ ಬೆಳ್ಕೊಂಡಿದ್ರಲ್ಲ, ಎಲ್ಲಿ ಮಾರಾಟ ಮಾಡ್ತೀರಿ? ಸಾವಯವ ಸಂತೆ ಹಾಸನದಲ್ಲಿ ಮಾರಾಟ ಮಾಡ್ತೀನಿ. ಸ್ಟೇಡಿಯಂ ಎಂಟ್ರೆನ್ಸ್ ಗೇಟ್ ನಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸುಮಾರು 10 ವರ್ಷದಿಂದಲೂ ನಾವು ಇದನ್ನ ಬೆಳ್ಕೊಂಡು ಒಂದು 25 ಜನ ರೈತರು ಅಲ್ಲಿ ವ್ಯಾಪಾರ ಮಾಡ್ತೀವಿ. ಇನ್ನು ಈ ಆಕಾಶವಾಣಿ ಕೇಳೋದೇ ಆದ್ರೆ ಅವರು ಈ ಕಡೆ ಅಡ್ರೆಸ್ ಹೇಳ್ತಾನೆ ಇರ್ತಾರೆ, ಅದರಲ್ಲಿ ಮತ್ತೆ ಮತ್ತೆ ಮರುಪ್ರಸಾರ ಆಗ್ತಾನೆ ಇರುತ್ತೆ. ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಸಹಕಾರ ಕೊಡಬಹುದು, ಜನಗಳು ಉತ್ತಮ ಆಹಾರವನ್ನ ಕೊಳ್ಬಹುದು, ಆರೋಗ್ಯವನ್ನು ಗಟ್ಟಿ ಮಾಡ್ಕೋಬಹುದು ಅನ್ನೋ ಒಂದು ವಿಚಾರ. ಒಂದು ವಾರದಲ್ಲಿ ಎಷ್ಟು ವ್ಯಾಪಾರ ಆಗುತ್ತೆ ನಿಮ್ಗೆ, ಎಷ್ಟು ಹಣಕಾಸಿನಲ್ಲಿ ಎಷ್ಟಾಗುತ್ತೆ ನಿಮ್ಗೆ? ಅಲ್ಲಿ ನಾವೆಷ್ಟು ಆಹಾರ ಪದಾರ್ಥ ತಂದಿರ್ತೀವಿ ಒಂದು ಅಂದಾಜಲ್ಲಿ, ಆ ಅಂದಾಜಲ್ಲಿ ಒಂದು 2000-2000 ಮೇಲೆ ಆಗುತ್ತೆ ವ್ಯಾಪಾರ ಆಗುತ್ತೆ. ಅಷ್ಟೇ ಆಗುತ್ತೆ. ಇದಲ್ಲದೆ ಬೇರೆ ಏನಾದರೂ ವೃತ್ತಿ ಮಾಡ್ತೀರಾ ಗುರುರಾಜ್ ನೀವು? ಬೇರೆ ವೃತ್ತಿ ನಾವು ಅಂತ ಹೇಳಿದ್ರೆ, ನಾವು ಸಾರ್ವಜನಿಕರ ಕೆಲಸವಾಗಿ LIC ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಇತ್ತೀಚೆಗೆ ಅದು ಪಾಲಿಸಿಗಳು ಕಡಿಮೆ ಆಗ್ತಾ ಬಂತು, ಆದಾಯ ಕಡಿಮೆ ಆಯಿತು, ಅದರಲ್ಲಿ ತೃಪ್ತಿ ಆಗ್ತಾ ಇಲ್ಲ. ಹಾಗೆ ಅದನ್ನು ಏಜೆಂಟನ್ನು ಉಳಿಸ್ಕೊಂಡು ಅದು ಒಂಥರ ಸಾರ್ವಜನಿಕರ ಕೆಲಸ, ನಮ್ಗೊಂದ್ 2 ರೂಪಾಯಿ ಸಿಕ್ಕಿದ್ರೆ ಅವ್ರಿಗೆ ಜೀವನ ಪರ್ಯಂತ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅದು ಕೂಡ ಒಂದು ಸೈಡ್ ಆಗಿ ಮಾಡ್ತಾ ಇದ್ದೀವಿ. ಇನ್ನು 1 ಎಕರೆ ಗದ್ದೆ ಏನಿದೆಯಲ್ಲ, ಅಲ್ಲಿ ಏನ್ ಬೆಳ್ಕೊಳ್ತೀರಿ? ಅಲ್ಲಿ ಭತ್ತ ಮಾತ್ರ ಹಾಕಿದ್ದೀನಿ ಸರ್, ಊಟಕ್ಕೋಸ್ಕರ. 1 ಎಕರೆಗೂ ಪೂರಾ ಭತ್ತನೇ ಹಾಕೊಂಡಿದ್ದೀನಿ, ಯಾಕೆಂದ್ರೆ ಊಟಕ್ಕೆ ಬೇಕೇ ಬೇಕು, ಹಸುಗಳಿಗೆ ಹುಲ್ ಬೇಕು. ಕಳೆದ ಬಾರಿ ಒಂದು ಸ್ವಲ್ಪ ಬಾಸುಮತಿ ಬೆಳಿಲೇಬೇಕು ಅಂತೇಳಿ ಬಾಸುಮತಿ ಭತ್ತವನ್ನ ತರಿಸಿ ಭತ್ತವನ್ನ ಹಾಕಿದ, ಒಂದು 2-2 ಗದ್ದೆಗೆ 358 kg ಆಗಿತ್ತು, ತುಂಬಾ ಚೆನ್ನಾಗಿ ಬಂತು. ಹಾಗಾಗಿ ತುಂಬಾ ಇಷ್ಟ ಆಗುತ್ತೆ. ಊಟಕ್ಕೆ ನಾವು ಕೊಳ್ಳೋಕ್ಕಾಗಲ್ಲ, ತುಂಬಾ ಬೆಲೆ ತುಂಬಾ ಜಾಸ್ತಿ. ಹಂಗಾಗಿ ನಾವು ಊಟಕ್ಕೆ ಊಟ ಮಾಡೋದ್ ನೋಡ್ಲೇಬೇಕು, ಊಟ ಮಾಡ್ಲೇಬೇಕು. ಅಷ್ಟೊಂದು ಕಾಸ್ಟ್ಲಿ ಅಕ್ಕಿ ನಾವು ತರೋದಿಲ್ಲ, ಯಾವಾಗ್ಲೂ ತರಲ್ಲ. ಅದು ಅನುಕೂಲ ಆಗುತ್ತೆ, ಮತ್ತೆ ದುಡ್ಡು ಕೈ ತುಂಬ ಸಿಗುತ್ತೆ ಅದು ಮಾರಾಟ ಮಾಡಿದ್ರೆ ಅಂತೇಳಿ ಅಷ್ಟೊಂದು. ಅದು ಬೀಜನ ಕೂಡ ಈಗ ಪ್ರಸಾರ ಮಾಡಿ ಕೃಷಿ ಇಲಾಖೆ ವಾಟ್ಸಪ್ ಗ್ರೂಪಲ್ಲೂ ಹಾಕಿ ಮತ್ತು ಆಕಾಶವಾಣಿಯಲ್ಲಿ ನಾನು ವಿಷಯನ ತಿಳಿಸಿದೆ. ಹೀಗಾಗಿ ಸಾಕಷ್ಟು ಒಂದು ಇನ್ನೊಂದು ಕುಂಟಾಲ್ ಬಿಟ್ಟು ಬಾಕಿದೆಲ್ಲ ರೈತರು ತಗೊಂಡೋಗಿ ಬೆಳೆದಿದ್ದಾರೆ, ಹಾಗೆ ಲಾಭಕರವಾಗಿ. ಗುರುರಾಜ್ ಅವರ, ಈ ಬಾಸ್ಮತಿ ಬೆಳೆದೆ ಅಂತೇಳಿ ಹೇಳಿದ್ರಲ್ಲ, ಚೆನ್ನಾಗಿ ಬರುತ್ತಾ ನಮ್ಮಲ್ಲಿ? ತುಂಬಾ ಚೆನ್ನಾಗಿ ಬಂದಿತ್ತು ಸರ್, ತುಂಬಾ ಚೆನ್ನಾಗಿ ಬಂತು. ಮತ್ತೆ ಇಳುವರಿನೂ ಚೆನ್ನಾಗಿ ಬಂತು, ಕಾಳು ತುಂಬಾ ಚೆನ್ನಾಗಿ. ಎಷ್ಟು ಇಳುವರಿ ಬಂತು? ಜೊಳ್ಳು ಬಂದಿರಲೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು. ಎಷ್ಟು ಇಳುವರಿ ಬಂತು? 3 ಕ್ವಿಂಟಲ್ 58 ಕೆಜಿ ಬಂದಿದೆ. 5 ಕೆಜಿ ಬೀಜಕ್ಕೆ ಎಷ್ಟು ವಿಸ್ತರಣೆ ಅಂದ್ರೆ 5 ಕೆಜಿ ಬೀಜ 1 ಎಕರೆಗೆ ಆಗುವಷ್ಟು ನಾಟಿ ಮಾಡಬಹುದು. ಆದ್ರೆ ಇದ್ರ ಸಿಹಿ ಇರೋದ್ರಿಂದ ಅದ ಅಳಿಲು ತಿಂದಾಕ್ಬಿಡುದು. ಅಕ್ಕಿ ಮತ್ತೆ ಅಳಿಲು ಒಗ್ಗವ ಹಾಕಿದಾಗ ತಿಂದಾಕಿ ನನ್ಗೆ ಉಳಿದಿದ್ದೆ 2 ಪಟ. ಅದರಲ್ಲಿ 2 ಗದ್ದೆಗೆ ನಾಟಿ ಮಾಡ್ಕೊಂಡಿದ್ದೀನಿ, ನೋಡೇ ಬಿಡೋಣ ಬೆಳೆದೇ ಬಿಡೋಣ ಅಂತ. ಈ ಬಾಸಮತಿ ಸಮಸ್ಯೆ ಏನು ಅಂತ ಅಂದ್ರೆ, ಈಗ ನಮ್ಮ ಮಿಲ್ ಗಳಿದಾವಲ್ಲ, ಅಲ್ಲಿ ಮಿಲ್ ಮಾಡಿಸೋದ್ ಸ್ವಲ್ಪ ಕಷ್ಟ ಆಗುತ್ತೆ. ಹೆಂಗ್ ಮಾಡಿದ್ರಿ ನೀವು? ಅದೇ ಮಿಲ್ ಅಲ್ಲಿ ಸ್ವಲ್ಪ ಯಾರೋ ಒಬ್ರು ತಗೋ ಬನ್ನಿ ಮಾಡಬಹುದು ಅಂತ ಹೇಳಿದ್ರು, ಹಂಗಾಗಿ ತಗೊಂಡೋದು. ಆದ್ರೆ ಸ್ವಲ್ಪ ನಿಧಾನವಾಗಿ ಬರುತ್ತೆ, ಮತ್ತೆ ಕಾಳು ಉದ್ದ ಇರೋದ್ರಿಂದ ನಮ್ಮ ಮಿಲ್ಗಳಲ್ಲಿ ಮಿಲ್ ಬಿಡೋದು ಕಷ್ಟ ಆಗುತ್ತೆ. ಆದ್ರೂ 1 ಕ್ವಿಂಟಲ್ ಬಿಡಿಸಿ ಊಟಕ್ಕೆ ಬಳಸ್ಕೊಂಡು ಉಳಿದಿದ್ದನ್ನ ಸಂತೆಯಲ್ಲಿ ವ್ಯಾಪಾರ ಮಾಡಿ ಲಾಭ ಆಯ್ತು, ತುಂಬಾ ಚೆನ್ನಾಗಿದೆ. ಒಂದು ಅದು ತುಂಬಾ ನಾನು ಹೊರಗಡೆ ವಿಚಾರ ಮಾಡಿದ್ದಲ್ಲಿ ಅಂದ್ರೆ 10 ಕ್ವಿಂಟಲ್ ಮೇಲೆ ನೀವು ತುಂಬಾ ಜಾಸ್ತಿ ಬೆಳೀರಿ, ಬೆಳೆದ್ರೆ ನಾವು ಬೇರೆ ಮಿಲ್ಲಲ್ಲಿ ನಾವು ಆ ಜಾಲರಿಯನ್ನು ಚೇಂಜ್ ಮಾಡಿ ಬಿಡ್ತೀವಿ ಅಂತೇಳಿ ಹೇಳಿದ್ರು. ಅಷ್ಟು ಪ್ರಮಾಣ ನಾವು ಬೆಳಿಬೇಕು, ಸುಮಾರು ಬೆಳೆದ್ರೆ ಬೆಲೆ ಇದೆ, ಒಳ್ಳೆ ಆಹಾರ. ಬಾಸುಮತಿ ಬಿಟ್ಟರೆ ಬೇರೆ ಯಾವ್ಯಾವ ಭತ್ತ ಬೆಳ್ಕೊಳ್ತೀರ? ಈಗ RNR ಬೆಳ್ಕೊಂಡಿದೀವಿ ಊಟಕ್ಕೋಸ್ಕರ, ಸಣ್ಣ ಭತ್ತ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿದೆ ಅಂತೇಳಿ ಈ ಬಾರಿ ಅದಾಕಿದೆ. ಅದಕ್ಕಿಂತ ಮೊದಲು ಸಣ್ಣ ಮಧು ಹಾಕಿದ್ದೆ. ಸಣ್ಣ ಮಧು ಈಗ ಕಳೆದ ಬಾರಿ ಇನ್ನ ಮಿಕ್ಕಿದ ಗದ್ದೆಯಲ್ಲಿ ಉಳಿದಿತ್ತು, ಊಟಕ್ಕೆ ಚೆನ್ನಾಗಿದೆ ಅಂತೇಳಿ ಅದು ಕೂಡ ಹಾಕೊಂಡಿದ್ದೀವಿ. ಇದನ್ನೇನು ನೀವು ಸಾವಯವದಲ್ಲಿ ಮಾಡೋದಿಲ್ಲ ಅಲ್ವಾ? ಸಾವಯವದಲ್ಲಿ ತುಂಬಾ ಮಾಡಕ್ ಕಷ್ಟ ಆಗುತ್ತೆ, ಅಲ್ಪ ಪ್ರಮಾಣದಲ್ಲಿ. ಈಗ ಬೇರೆ ಬೆಳೆ ಹಾಕಿದಾಗ ಆ ಬೆಳೆಗೆ ಇರುವಂತ ಗೊಬ್ಬರ ಇದಕ್ಕೂ ಇದಾಗಿರುತ್ತೆ. ಅದಕ್ಕೆ ಮುಂಚೆ ತಡ್ನಿ ಅಥವಾ ಸೆಣಬು, ಹೆಸರುಕಾಳು, ಉದ್ದು ಇದೆಲ್ಲ ಹಾಕಿ ಸ್ವಲ್ಪ ಫಲವತ್ತತೆ ಮಾಡಿ ಹಾಕಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಒಟ್ಟಾರೆ ಕೃಷಿ ಜೀವನ ಹೇಗಿದೆ ಗುರುರಾಜ್? ಕೃಷಿಯಲ್ಲಿ ತಾತ ಮುತ್ತಾತನ ಕಾಲದಿಂದಲೂ ಅದನ್ನೇ ನಂಬಿ ಬಂದಿರೋದ್ರಿಂದ ಅದನ್ನ ನಂಬಿದರೆ ಎಷ್ಟೇ ಐಶ್ವರ್ಯ ಇದ್ರೂ ಕೂಡ ಇದು ಕೃಷಿ ಆರೋಗ್ಯ ಬಹಳ ಮುಖ್ಯವಾದದ್ದು. ಹೌದು ಹೌದು. ನಿಮ್ಮ ಕಿರುತೋಟ ಅಥವಾ ಕೈತೋಟ ಏನಿದೆಯೋ ಇದನ್ನ ಎಲ್ಲರೂ ಬಂದು ನೋಡಬಹುದಾ? ನೋಡಬಹುದು, ಆಸಕ್ತಿ ಇರೋರು ನೋಡಬಹುದು. ಈಗ ನೋಡೋದಕ್ಕೆ ಬರ್ತಾ ಇದ್ದಾರೆ, ಮುಂದೆ ಮುಂದೆ ಅವರು ಅನುಭವಗಳು ಆಗ್ತಾನೆ ಇದೆ. ಈಗ ನಾನು ಹೇಗೆ ಬೇರೆ ತೋಟಗಳನ್ನು ನೋಡಿ ಅನುಭವದಿಂದ ತೋಟ ಮಾಡಿದೆ, ಹಾಗೆ ಅವರು ಕೂಡ ಇದೇ ರೀತಿ ಮಾಡಿಕೊಂಡು ಅವರ ಆರೋಗ್ಯವನ್ನು ಇದೇ ರೀತಿ ಸುಧಾರಿಸ್ಕೊತಾ ಇದ್ದಾರೆ ಅನ್ನೋದು ನನಗೆ ಅದದ್ದು ಕಾನ್ಸೆಪ್ಟ್ ಆಗಿದೆ. ಗುರುರಾಜ್ ಅವರೇ, ಈಗ ನಿಮ್ಮ ತೋಟವನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ, ಈ ಸಾವಯವಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ಪಡೋಲಿಪ್ಪೆ ಗುರುರಾಜು PM. ನನ್ನ ಮೊಬೈಲ್ ಸಂಖ್ಯೆ 9 4 4 8 7 8 7 7 1 1 9 9 7 2. ಇದನ್ನು ಸಂಪರ್ಕ ಮಾಡಿ ಬರಬಹುದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 9 4 4 8 7 7 1 9 7 2. ಇದು ಸಂಪರ್ಕ ಸಂಖ್ಯೆ ಗುರುರಾಜ್ ಅವರದು. ಒಳ್ಳೆದು ಗುರುರಾಜ್ ಅವರೇ, ಇದುವರೆಗೆ ಸಾವಯವ ಕೃಷಿ ಹಾಗೂ ನಿಮ್ಮ ಕೈತೋಟದಲ್ಲಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಹಾಗೂ ಮಾರುಕಟ್ಟೆಯ ಅನುಭವ ಕುರಿತಂತೆ ಹೊಳೆನರಸೀಪುರ ತಾಲೂಕು ಪಡುವಲಹಿಪ್ಪೆ ಗ್ರಾಮದ ಪ್ರಗತಿಪರ ಕೃಷಿಕ PM ಗುರುರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆಯ ಕೆಲವೊಂದು ಪ್ರಮುಖ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತಂತಹ ವಿಚಾರಗಳನ್ನು ಗಮನಿಸೋಣ. ಮುಖ್ಯವಾಗಿ ಎರಡು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಮೊದಲನೇದು ರಾಜ್ಯ ವಲಯದ ಯೋಜನೆ, ನಂತರ ಜಿಲ್ಲಾ ವಲಯದ ಕಾರ್ಯಕ್ರಮಗಳು. ರಾಜ್ಯ ವಲಯದ ಯೋಜನೆಗಳಲ್ಲಿ ಮೀನುಗಾರರಿಗೆ ಸಲಕರಣೆ ಕಿಟ್ಗಳನ್ನು ವಿತರಣೆಯನ್ನು ಮಾಡಲಾಗುತ್ತೆ, ಮೀನು ಮರಿಗಳ ಖರೀದಿಗೆ ಸಹಾಯಧನವನ್ನು ನೀಡ್ತಾರೆ, ಒಳನಾಡು ಮೀನುಗಾರರಿಗೆ ಫೈಬರ್ ಗ್ಲಾಸ್ ಇಲ್ಲವೇ ಹರಿಗೋಲು ಇವುಗಳನ್ನು ನೀಡ್ತಾರೆ, ಇನ್ನು ಮೀನುಗಾರರ ಕಲ್ಯಾಣ ಕಾರ್ಯಕ್ರಮಗಳು ಇರುತ್ತೆ. ಇದರಲ್ಲಿ ಸಂಕಷ್ಟ ಪರಿಹಾರ ನಿಧಿ ಮತ್ತು ಮತ್ಸ್ಯಾಶ್ರಯ ಯೋಜನೆ ಇದು ಕೂಡ ಸೇರಿರುತ್ತೆ. ಇದು ರಾಜ್ಯ ವಲಯದ ಯೋಜನೆಗಳು. ಇನ್ನು ಜಿಲ್ಲಾ ವಲಯದ ಕಾರ್ಯಕ್ರಮಗಳನ್ನು ನೋಡಿದಾಗ ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯಧನವನ್ನು ನೀಡ್ತಾರೆ, ಹಾಗೆಯೇ ಮೀನು ಮಾರಾಟ ಮತ್ತು ಮತ್ಸ್ಯ ವಾಹಿನಿಗೆ ಸಹಾಯಧನ ಇರುತ್ತೆ. ಬನ್ನಿ ಈ ಕುರಿತಂತಹ ವಿಚಾರಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ದೇಶದ ಮತ್ತು ರಾಜ್ಯದ ಜಲಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಂಡು ಉತ್ತಮ ಪೌಷ್ಟಿಕ ಆಹಾರವಾದ ಮೀನನ್ನು ಉತ್ಪಾದಿಸಿ ಮೀನುಗಾರರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮಟ್ಟದ ಅಭಿವೃದ್ಧಿಯನ್ನು ಪಡಿಸುವಲ್ಲಿ ಮೀನುಗಾರಿಕೆಯು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಇದು ಒಂದು ರೀತಿಯ ಲಾಭದಾಯಕ ಉದ್ಯಮವಾಗಿದ್ದು ಸಾಕಷ್ಟು ನಿರುದ್ಯೋಗಿ ಯುವಕರಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುತ್ತಾ ಬಂದಿದೆ ಮತ್ತು ದೇಶದ ಆರ್ಥಿಕ ಪ್ರಗತಿಯಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇದೆ. ಮೀನುಗಾರಿಕೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಮೀನುಗಾರಿಕೆ ಇಲಾಖೆ, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ, ಕರ್ನಾಟಕ ಸಹಕಾರಿ ಮೀನುಗಾರಿಕೆ ಮಹಾಮಂಡಳಿ ಹಾಗೂ ರಾಷ್ಟೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿಗಳ ಸಹಯೋಗದೊಂದಿಗೆ ರಾಜ್ಯ ವಲಯದ ಯೋಜನೆ ಮತ್ತು ಜಿಲ್ಲಾ ವಲಯದ ಜಿಲ್ಲಾ ಪಂಚಾಯತ್ ಯೋಜನೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈಗ ರಾಜ್ಯ ವಲಯದ ಯೋಜನೆಗಳನ್ನು ನೋಡೋಣ. ಮೀನುಗಾರರಿಗೆ ಸಲಕರಣೆ ಕಿಟ್ಟುಗಳ ವಿತರಣೆ. ಈ ಯೋಜನೆಯ ಅಡಿಯಲ್ಲಿ ನದಿ ಇಲ್ಲವೇ ಜಲಾಶಯಗಳಲ್ಲಿ ಮೀನುಗಾರಿಕೆ ಚಟುವಟಿಕೆಯಲ್ಲಿ ತೊಡಗಿರುವ ಬಡ ಮೀನುಗಾರರಿಗೆ 10,000 ಮೌಲ್ಯದ ಮೀನು ಹಿಡಿಯುವ ಪರಿಕರಗಳಾದಂತಹ ಬಲೆ, ಹರಿಗೋಲು, ಸೈಕಲ್, ಪ್ಲಾಸ್ಟಿಕ್ ಕ್ರೇಟ್ಗಳನ್ನು ಉಚಿತವಾಗಿ ನೀಡಲಾಗುತ್ತೆ. ಇನ್ನು ಮೀನು ಮರಿಗಳ ಖರೀದಿಗೆ ಸಹಾಯಧನ. ಈ ಯೋಜನೆಯ ಅಡಿಯಲ್ಲಿ ಮೀನುಗಾರಿಕೆ ಇಲಾಖೆಯ ಮೀನು ಮರಿ ಕೇಂದ್ರಗಳಿಂದ ಇಲ್ಲವೇ ಕರ್ನಾಟಕ ಸಹಕಾರಿ ಮೀನುಗಾರಿಕೆ ಮಹಾಮಂಡಳಿ ಮೀನು ಮರಿ ಕೇಂದ್ರಗಳಿಂದ ಮತ್ತು ಇಲಾಖೆಯಿಂದ ಅನುಮೋದಿತ ಖಾಸಗಿ ಮೀನು ಮರಿ ಉತ್ಪಾದನಾ ಮತ್ತು ಪಾಲನಾ ಕೇಂದ್ರಗಳಿಂದ ಖರೀದಿಸಿದ ಎಲ್ಲಾ ತಳಿಗಳ ಬಿತ್ತನೆ ಮೀನು ಮರಿಗಳಿಗೆ ಪ್ರತಿ ಹೆಕ್ಟೇರ್ಗೆ 2,000 ಮರಿಗಳಂತೆ ಶೇಕಡ 50%, ಆದರೆ ವ್ಯಕ್ತಿಗತವಾಗಿ ನೋಡಿದಾಗ ಗರಿಷ್ಠ 5,000 ಹಾಗೂ ಸಂಘ ಸಂಸ್ಥೆಗಳಿಗೆ ಗರಿಷ್ಠ 20,000 ರೂಪಾಯಿಗಳ ಮಿತಿಗೆ ಒಳಪಟ್ಟು ಸಹಾಯಧನವನ್ನು ನೀಡಲಾಗುತ್ತೆ. ಹಾಗೆಯೇ ಮೀನುಮರಿ ಪಾಲನೆದಾರರಿಗೆ ಪ್ರತಿ ಹೆಕ್ಟೇರ್ ಜಲ ವಿಸ್ತೀರ್ಣಕ್ಕೆ ಗರಿಷ್ಠ 50 ಲಕ್ಷ ಸ್ಪಾನ್ ಅಥವಾ 10 ಲಕ್ಷ ಫ್ರೈ ಬಿತ್ತನೆ ಸಾಂದ್ರತೆಯಿಂದ ಖರೀದಿಸಿದ ಮೀನು ಮರಿಗಳ ಮೌಲ್ಯದ ಶೇಕಡ 50% ಇಲ್ಲವೇ ಗರಿಷ್ಠ 25,000 ರೂಪಾಯಿಗಳ ಮಿತಿಗೆ ಒಳಪಟ್ಟು ಪ್ರತಿ ಫಲಾನುಭವಿಗಳಿಗೆ ಸಹಾಯಧನವನ್ನು ನೀಡಲಾಗುತ್ತೆ. ಒಳನಾಡು ಮೀನುಗಾರರಿಗೆ ಫೈಬರ್ ಗ್ಲಾಸ್ ಹರಿಗೋಲು ವಿತರಣೆ. ಕೆರೆ, ನದಿ ಇಲ್ಲವೇ ಜಲಾಶಯಗಳಲ್ಲಿ ಮೀನುಗಾರಿಕೆ ಚಟುವಟಿಕೆಯಲ್ಲಿ ತೊಡಗಿರುವ ಬಡ ಮೀನುಗಾರರಿಗೆ 10,000 ಮೌಲ್ಯದ ಫೈಬರ್ ಗ್ಲಾಸ್ ಹರಿಗೋಲುಗಳನ್ನು ವಿತರಣೆಯನ್ನು ಮಾಡಲಾಗುತ್ತೆ. ಇನ್ನು ಮೀನುಗಾರರ ಕಲ್ಯಾಣದ ಕಾರ್ಯಕ್ರಮಗಳು ಹೀಗಿದೆ. ಇದರಲ್ಲಿ ಎರಡು ರೀತಿ ಕಾರ್ಯಕ್ರಮ ಇದೆ. ಸಂಕಷ್ಟ ಪರಿಹಾರ ನಿಧಿ, ಮತ್ತೊಂದು ಮತ್ಸ್ಯಾಶ್ರಯ ಯೋಜನೆ. ಸಂಕಷ್ಟ ಪರಿಹಾರ ನಿಧಿ, ಮೀನುಗಾರಿಕೆಯಲ್ಲಿ ತೊಡಗಿರುವ ನೈಸರ್ಗಿಕ ವಿಕೋಪಗಳಿಂದ ಮರಣ ಹೊಂದಿದ ಮೀನುಗಾರರಿಗೆ ಮತ್ತು ಅವಲಂಬಿತರಿಗೆ, ಅಪಘಾತಕ್ಕೀಡಾಗುವ ಮೀನುಗಾರರಿಗೆ ಅವರ ತುರ್ತಿನ ಸಮಯದಲ್ಲಿ ನೆರವು ನೀಡಲು ಕರ್ನಾಟಕ ರಾಜ್ಯ ಮೀನುಗಾರರ ಸಂಕಷ್ಟ ಪರಿಹಾರ ನಿಧಿಯನ್ನು ಸ್ಥಾಪನೆಯನ್ನ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮೀನುಗಾರಿಕೆ ಸಂಕಷ್ಟ ಪರಿಹಾರ ನಿಧಿ ಸಮಿತಿ ಸಭೆಯು ಮರಣ ಪ್ರಕರಣಗಳಲ್ಲಿ ಮೃತರ ವಾರಸುದಾರರಿಗೆ 50,000 ರೂಪಾಯಿಗಳ ಪರಿಹಾರವನ್ನು ಮಂಜೂರನ್ನು ಮಾಡಬಹುದಾಗಿದೆ. ಇನ್ನು ಮತ್ಸ್ಯಾಶ್ರಯ ಯೋಜನೆಯಲ್ಲಿ ನಿರ್ವಸತಿ ಮೀನುಗಾರರಿಂದ ಮನೆಗಳಿಗೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಅವರ ಬೇಡಿಕೆಗಳನ್ನು ಪೂರೈಸಲು 2006-07 ಸಾಲಿನಿಂದಲೇ ಮತ್ಸ್ಯಾಶ್ರಯ ಯೋಜನೆಯನ್ನು ರಾಜ್ಯ ಸರ್ಕಾರದಿಂದ ಜಾರಿಗೆ ತರಲಾಗಿದೆ. ಪ್ರಸ್ತುತ ಮೀನುಗಾರರ ರಾಷ್ಟೀಯ ಕ್ಷೇಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಸ್ವಂತ ನಿವೇಶನ ಹೊಂದಿದ ವಸತಿ ರಹಿತ ಮೀನುಗಾರರಿಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ 120,000 ರೂಪಾಯಿಗಳ ಸಹಾಯಧನವನ್ನ ನೀಡಲಾಗುತ್ತೆ. ರೈತ ಬಂಧುವರೇ, ಇದಿಷ್ಟು ರಾಜ್ಯ ವಲಯದ ಯೋಜನೆಗಳಾಯಿತು. ಇನ್ನು ಜಿಲ್ಲಾ ವಲಯದ ಕಾರ್ಯಕ್ರಮಗಳನ್ನು ನೋಡೋಣ. ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯಧನ. ಮೀನು ಕೃಷಿಕರು ಮೀನುಗಾರಿಕೆ ಉದ್ಯಮವನ್ನು ಕೈಗೊಳ್ಳಲು ಸಹಾಯಧನವನ್ನು ನೀಡಿ ಪ್ರೋತ್ಸಾಹಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಇದರ ಅಡಿಯಲ್ಲಿ ಬರುವಂತಹ ಯೋಜನೆಗಳು ಈ ರೀತಿಯಿದೆ: ಮೀನುಮರಿ ಉತ್ಪಾದನೆ, ಸಾಕಣೆ ಮತ್ತು ಹಂಚಿಕೆ. ಈ ಕಾರ್ಯಕ್ರಮವು ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗಾಗಿ ಮೀನುಮರಿ ಉತ್ಪಾದನೆ ಹಾಗೂ ಪಾಲನಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ನರ್ಸರಿಗಳಲ್ಲಿ ಮೀನುಮರಿ ಉತ್ಪಾದಿಸಿ ಪಾಲನೆ ಮಾಡಿ ಬಿತ್ತನೆ ಮೀನುಮರಿಗಳನ್ನು ಮೀನು ಕೃಷಿಕರಿಗೆ ಸರಬರಾಜು ಮಾಡುವುದರ ಮೂಲಕ ಒಳನಾಡಿನಲ್ಲಿ ಇರುವ ಜಲಸಂಪನ್ಮೂಲಗಳಾದ ಕೆರೆ, ಕೊಳ, ಜಲಾಶಯಗಳಲ್ಲಿ ಉತ್ತಮ ತಳಿಯ ಮೀನುಮರಿಗಳನ್ನು ಬಿತ್ತನೆ ಮಾಡಿ ಮೀನಿನ ಉತ್ಪಾದನೆಯನ್ನು ಹೆಚ್ಚಿಸುವುದು. ಇನ್ನು ಹುಲ್ಲುಗೆಂಡೆ ಮೀನುಮರಿಗಳನ್ನು ಖರೀದಿಸಲು ಸಹಾಯಧನ. ಕೆರೆಗಳಲ್ಲಿ ಜಲಸಸ್ಯಗಳನ್ನು ಜೈವಿಕವಾಗಿ ನಿಯಂತ್ರಿಸಲು ಹುಲ್ಲುಗೆಂಡೆ ಮೀನುಮರಿಗಳನ್ನು ಖರೀದಿಸಿ ಕೆರೆಗಳಲ್ಲಿ ದಾಸ್ತಾನು ಮಾಡುವ ಫಲಾನುಭವಿಗಳಿಗೆ ಹುಲ್ಲುಗೆಂಡೆ ಮೀನುಮರಿಗಳ ಮೊತ್ತದ 50% ಇಲ್ಲವೇ ಗರಿಷ್ಠ 5,000 ರೂಪಾಯಿವರೆಗೆ ಸಹಾಯಧನವನ್ನು ನೀಡಲಾಗುತ್ತೆ. ಮೀನುಕೊಳ ನಿರ್ಮಾಣಕ್ಕೆ ಸಹಾಯಧನ ಯೋಜನೆಯ ಅಡಿಯಲ್ಲಿ ಗರಿಷ್ಠ ಘಟಕ ವೆಚ್ಚ ಹೆಕ್ಟೇರ್ಗೆ 5,00,000 ರೂಪಾಯಿಗಳಾಗಿದ್ದು 80% ಇಲ್ಲವೇ ಗರಿಷ್ಠ 4,00,000 ರೂಪಾಯಿಗಳವರೆಗೆ ಸಹಾಯಧನವನ್ನು ನೀಡಲಾಗುತ್ತೆ. ಇನ್ನು ಮೀನುಗಾರಿಕೆ ಸಲಕರಣೆಗೆ ಸಹಾಯಧನ. ಮೀನುಗಾರಿಕೆ ಸಲಕರಣೆ ಯೋಜನೆಯ ಅಡಿಯಲ್ಲಿ ಮೀನು ಶಿಕಾರಿ ಮಾಡುವ ಮೀನುಗಾರರಿಗೆ 100%ರ ದರದಲ್ಲಿ ಮೀನುಗಾರಿಕೆ ಸಲಕರಣೆ ಖರೀದಿಗೆ 10,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತೆ. ಇನ್ನು ಮೀನು ಮರಿಗಳ ಖರೀದಿಗೆ ಸಹಾಯಧನ. ಈ ಯೋಜನೆಯ ಅಡಿಯಲ್ಲಿ ಮೀನುಗಾರಿಕೆ ಇಲಾಖೆಯ ಮೀನುಮರಿ ಕೇಂದ್ರಗಳಿಂದ ಅಥವಾ ಕರ್ನಾಟಕ ಸಹಕಾರಿ ಮೀನುಗಾರಿಕೆ ಮಹಾಮಂಡಳಿಯ ಮೀನುಮರಿ ಕೇಂದ್ರಗಳಿಂದ ಮತ್ತು ಇಲಾಖೆಯಿಂದ ಅನುಮೋದಿತ ಖಾಸಗಿ ಮೀನುಮರಿ ಉತ್ಪಾದನಾ ಮತ್ತು ಪಾಲನಾ ಕೇಂದ್ರಗಳಿಂದ ಖರೀದಿಸಿದ ಎಲ್ಲಾ ತಳಿಗಳ ಬಿತ್ತನೆ ಮೀನುಮರಿಗಳಿಗೆ ಪ್ರತಿ ಹೆಕ್ಟೇರ್ಗೆ 2,000 ಮರಿಗಳಂತೆ 100%, ಆದರೆ ವ್ಯಕ್ತಿಗತ ಗರಿಷ್ಠ 5,000 ರೂಪಾಯಿಯ ಮಿತಿಗೆ ಒಳಪಟ್ಟು ಪ್ರತಿ ಫಲಾನುಭವಿಗೆ ಸಹಾಯಧನವನ್ನು ನೀಡಲಾಗುತ್ತೆ. ಮೀನು ಮಾರಾಟ ಮತ್ತು ಮತ್ಸ್ಯ ವಾಹಿನಿಗೆ ಸಹಾಯಧನ. ಮೀನು ಬಹಳ ಬೇಗ ಕೆಡುವ ಪದಾರ್ಥ ಆಗಿರೋದ್ರಿಂದ ಮೀನನ್ನು ಹಿಡಿದ ತಕ್ಷಣ ಇಳಿದಾನ ಕೇಂದ್ರಗಳಿಂದ ಮಾರಾಟ ಕೇಂದ್ರಗಳಿಗೆ ಆರೋಗ್ಯಕರ ರೀತಿಯಲ್ಲಿ ಸಾಗಿಸಲು 3 ಅಥವಾ 4 ಫಲಾನುಭವಿಗಳ ಗುಂಪಿಗೆ 1 ತ್ರಿಚಕ್ರ ವಾಹನವನ್ನು ಖರೀದಿಸಲು ಘಟಕ ವೆಚ್ಚ 120,000 ರೂಪಾಯಿಗಳಿಗೆ 25% ಇಲ್ಲವೇ ಗರಿಷ್ಠ 30,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತೆ. ಗ್ರಾಮೀಣ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ಮೀನುಗಾರರು ಮೀನನ್ನು ತಾಜಾ ಹಾಗೂ ಆರೋಗ್ಯಕರ ರೀತಿಯಲ್ಲಿ ಮಾರಾಟ ಮಾಡಲು ಮುಂದೆ ಬರುವಂತಹ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅನುಕೂಲ ಆಗಲು ತಲಾ 1 ಶಾಖ ನಿರೋಧಕ ಪೆಟ್ಟಿಗೆ ಹಾಗೂ ಬೈಸಿಕಲ್ ಅನ್ನು ಖರೀದಿಸಲು ಘಟಕ ವೆಚ್ಚ 4,000 ರೂಪಾಯಿಗಳಿಗೆ 50% ಅಂದರೆ 2,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮೀನು ಮಾರಾಟ ವ್ಯವಸ್ಥೆ ಬದಲಾವಣೆ ಆಗುತ್ತಾ ಇರೋದ್ರಿಂದ ತ್ವರಿತವಾಗಿ ತಾಜಾ ಮೀನನ್ನು ಸಾರ್ವಜನಿಕರಿಗೆ ತಲುಪಿಸಲು ಮೊಪೆಡ್ ವಾಹನ ಮತ್ತು ಶಾಖ ನಿರೋಧಕ ಪೆಟ್ಟಿಗೆ ಖರೀದಿಸಲು ಘಟಕ ವೆಚ್ಚ 40,000 ರೂಪಾಯಿಗಳಿಗೆ 25% ಅಂದರೆ ಗರಿಷ್ಠ 10,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತೆ. ರೈತ ಬಾಂಧವರೇ, ಇದುವರೆಗೆ ಮೀನುಗಾರಿಕೆ ಇಲಾಖೆಯ ಕೆಲವೊಂದು ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಇದೇನು ಹೊಸದಾಗಿ ನೀಡಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮೀನು ಮಾರಾಟ ವ್ಯವಸ್ಥೆ ಬದಲಾವಣೆ ಆಗುತ್ತಾ ಇರೋದ್ರಿಂದ ತ್ವರಿತವಾಗಿ ತಾಜಾ ಮೀನನ್ನು ಸಾರ್ವಜನಿಕರಿಗೆ ತಲುಪಿಸಲು ಮೊಪೆಡ್ ವಾಹನ ಮತ್ತು ಶಾಖ ನಿರೋಧಕ ಪೆಟ್ಟಿಗೆ ಖರೀದಿಸಲು ಘಟಕ ವೆಚ್ಚ 40,000 ರೂಪಾಯಿಗಳಿಗೆ 25% ಅಂದರೆ ಗರಿಷ್ಠ 10,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತೆ. ರೈತ ಬಾಂಧವರೇ, ಇದುವರೆಗೆ ಮೀನುಗಾರಿಕೆ ಇಲಾಖೆಯ ಕೆಲವೊಂದು ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.